ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನು ಕಾಡುವ ಕ್ಯಾನ್ಸರ್ ರೋಗಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನು ಕಾಡ್ತಕ್ಕಂತಹ ಕ್ಯಾನ್ಸರ್ ರೋಗಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಅದು ಹೆಚ್ಚು ಮಾರಣಾಂತಿಕ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈ ಕ್ಯಾನ್ಸರ್ ರೋಗ ಮನುಷ್ಯರನ್ನು ಅಷ್ಟೇ ಅಲ್ಲದೆ ಜಾನುವಾರುಗಳನ್ನು ಕೂಡ ಬಾಧಿಸುತ್ತಾ ಅನ್ನುವಂಥದ್ದು. ಇದಕ್ಕೆ ಉತ್ತರ ಹೌದು ಅಂತಿದ್ರು ಕೂಡ ಯಾವ್ಯಾವ ತರಹದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ, ಯಾವ ಕಾರಣದಿಂದಾಗಿ ಇದು ಬರುತ್ತೆ, ಬಂದಂತಹ ಸಂದರ್ಭದಲ್ಲಿ ಇದಕ್ಕೆ ಏನೆಲ್ಲ ಚಿಕಿತ್ಸೆ ಇರುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ರವಿಕುಮಾರ್ ಅವರಿಗೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಜಾನುವಾರುಗಳಲ್ಲಿಯೂ ಕೂಡ ಈ ಕ್ಯಾನ್ಸರ್ ರೋಗಗಳು ಬರುತ್ತೆ ಅನ್ನುವಂಥದ್ದನ್ನ ನಾವು ಅಲ್ಲಲ್ಲಿ ಕೇಳಿದ್ದೇವೆ. ಈ ಮನುಷ್ಯರಿಗೆ ಹೇಗೆ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ಬರುತ್ತೋ ಹಾಗೆ ದನಕರುಗಳಲ್ಲೂ ಕೂಡ ಈ ಕ್ಯಾನ್ಸರ್ ರೋಗ ಬರತಕ್ಕಂತಹ ಸಾಧ್ಯತೆ ಎಷ್ಟಿರುತ್ತೆ? ಖಂಡಿತವಾಗ್ಲೂ ಜಾನುವಾರುಗಳು ಸಹ ಅಂದ್ರೆ ನಮ್ಮ ಏನು ನಮ್ಮ ದನ ಎಮ್ಮೆ ಕರು ಕುರಿ ಮೇಕೆ ನಾಯಿ ಬೆಕ್ಕು ಇವೆಲ್ಲವೂ ಸಹ ಮನುಷ್ಯರು ಹೇಗೆ ಸಸ್ತನಿಗಳೋ ಹಾಗೆ ಈ ಪ್ರಾಣಿಗಳು ಸಹ ಸಸ್ತನಿಗಳೇ. ಹಾಗಾಗಿ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಹಲವಾರು ರೀತಿಯ ಕ್ಯಾನ್ಸರ್ ರೋಗಗಳು ಕಾಡುತ್ತೋ ಅದೇ ರೀತಿಯಲ್ಲಿ ನಮ್ಮ ಜಾನುವಾರುಗಳನ್ನು ಸಹ ಕೆಲವು ರೀತಿಯ ಕ್ಯಾನ್ಸರ್ಗಳಾದರೂ ಕಾಡೇ ಕಾಡುತ್ತವೆ ಅವರ ಜೀವಿತಾವಧಿನಲ್ಲಿ. ಹಾಗಾಗಿ ಈ ಕ್ಯಾನ್ಸರ್ ರೋಗದ ಬಗ್ಗೆ ನಾವು ಒಂದು ವಿಶೇಷವಾದ ಒಂದು ಮುತುವರ್ಜಿಯನ್ನು ವಹಿಸಲೇಬೇಕಾಗುತ್ತೆ. ನಾವು ಈಗ ನೋಡ್ತಾ ಇದೀವಿ ಮನುಷ್ಯರಲ್ಲಿ 19ನೇ ಶತಮಾನದಲ್ಲಿ ಕ್ಯಾನ್ಸರ್ ಒಂದು ಮಾರಕ ರೋಗ ಅಂತ ಹೇಳ್ತಾ ಇದ್ರು. ಈಗ 21ನೇ ಶತಮಾನದಲ್ಲಿ ಇದ್ರೂ ಕೂಡ ನಾವು ಇಂದಿಗೂ ಸಹ ಅದೊಂದು ಮಾರಕ ರೋಗವಾಗಿ ಉಳಿದು ಬಿಟ್ಟಿದೆ, ಒಂಥರ ಮನುಕುಲಕ್ಕೆ ಸವಾಲಾಗಿ ನಿಂತು ಬಿಟ್ಟಿದೆ. ಅದೇ ರೀತಿಯಲ್ಲಿ ನಮ್ಮ ಜಾನುವಾರುಗಳಲ್ಲೂ ಸಹ ಕೆಲವು ರೀತಿಯ ಕ್ಯಾನ್ಸರ್ ರೋಗಗಳು ಪಶುವೈದ್ಯರಿಗೆ ಒಂದು ಸವಾಲಾಗಿ ಕಾಡ್ತಾ ಇದೆ, ಅದರಲ್ಲೇನು ಯಾವುದೇ ಅತಿಶಯೋಕ್ತಿ ಇಲ್ಲ. ಈ ಜಾನುವಾರುಗಳಲ್ಲಿ ಬರತಕ್ಕಂತಹ ಸಾಮಾನ್ಯವಾದ ಕ್ಯಾನ್ಸರ್ ರೋಗಗಳು ಯಾವ್ಯಾವ, ಯಾವ ತರಹದ ಕ್ಯಾನ್ಸರ್ ರೋಗಗಳು ಜಾನುವಾರುಗಳಲ್ಲಿ ಬರಬಹುದು? ಈಗ ನಾವು ಮನುಷ್ಯರಲ್ಲಿ ತಗೊಂಡ್ರೆ ಸಾಮಾನ್ಯವಾಗಿ ಗರ್ಭಕೊರಳಿನ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳ್ತೀವಿ, ಸ್ತನ ಕ್ಯಾನ್ಸರ್ ತುಂಬಾ ಜಾಸ್ತಿ ಬರುತ್ತೆ, ಹಾಗೇನೆ ಶ್ವಾಸಕೋಶದ ಕ್ಯಾನ್ಸರ್ ಜಾಸ್ತಿ ಇರ್ತದೆ, ಹಾಗೇನೆ ನಮ್ಮ ಕರುಳಿನ ಕ್ಯಾನ್ಸರ್ ವಿಶೇಷವಾಗಿ ಕೋಲೋನ್ ಕ್ಯಾನ್ಸರ್ ಅಂತಕ್ಕಂಥದ್ದು ಮನುಷ್ಯರಲ್ಲಿ ಬಹಳ ಜಾಸ್ತಿ ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜಾನುವಾರುಗಳನ್ನು ತಗೊಂಡ್ರೆ ದನ ಮತ್ತು ಎಮ್ಮೆ ಕುರಿ ಮೇಕೆಗಳಲ್ಲಿ ಬರ್ತಕ್ಕಂತಹ ಕೆಲವು ಕ್ಯಾನ್ಸರ್ ರೋಗಗಳೇ ಬೇರೆ ಇದೆ, ಹಾಗೇನೆ ಸಾಕು ಪ್ರಾಣಿಗಳಾದ ನಾಯಿ ಬೆಕ್ಕುಗಳಲ್ಲಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಬರುತ್ತೆ. ನಾವು ನಮ್ಮ ದನ ಕರುಗಳನ್ನಷ್ಟೇ ನಾವು ಗಣನೆಗೆ ತಗೊಳ್ಳೋದಾದ್ರೆ ದನಗಳಲ್ಲಿ ಹಾಗೂ ಎಮ್ಮೆಗಳಲ್ಲಿ ವಿಶೇಷವಾಗಿ ಕಣ್ಣಿನ ಕ್ಯಾನ್ಸರ್ನ ಸಾಧ್ಯತೆ ತುಂಬಾನೇ ಹೆಚ್ಚು. ಹಾಗೇನೆ ನಮ್ಮ ದೇಸಿ ತಳಿಯ ರಾಸುಗಳಲ್ಲಿ ವಿಶೇಷವಾಗಿ ಎತ್ತುಗಳಲ್ಲಿ ಕೊಂಬಿನ ಕ್ಯಾನ್ಸರ್ ಬರತಕ್ಕಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ಚರ್ಮದ ಕ್ಯಾನ್ಸರ್ ದನಗಳಲ್ಲಿ ಹೆಚ್ಚು, ವಿಶೇಷವಾಗಿ ಬಿಳಿ ಚರ್ಮದ ರಾಸುಗಳಲ್ಲಿ ಚರ್ಮದ ಕ್ಯಾನ್ಸರ್ ಬರತಕ್ಕಂತ ಒಂದು ಲಕ್ಷಣಗಳು ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಎಥಮಾಯ್ಡ್ ಕಾರ್ಸಿನೋಮಾ ಅಂತಕ್ಕಂತ ಈ ದನಗಳ ಒಂದು ಮುಖದ ಭಾಗದಲ್ಲಿ ಮೂಗಿನ ಹೊರಳೆಗಳು ಹಾಗೂ ಮುಖದ ಭಾಗದಲ್ಲಿನ ಮೂಳೆಗಳ ಮಧ್ಯದಲ್ಲಿ ಬೆಳೀತಕ್ಕಂತ ಒಂದು ಕ್ಯಾನ್ಸರ್ ಕೂಡ ಈ ಒಂದು ದನ ಕರುಗಳಲ್ಲಿ ಬರಬಹುದು. ಹಾಗೇನೆ ನಾವು ನಾಯಿ ಮತ್ತೆ ಬೆಕ್ಕುಗಳನ್ನು ತಗೊಂಡ್ರೆ ವಿಶೇಷವಾಗಿ ನಾಯಿಗಳಲ್ಲಿ ಸ್ತನದ ಕ್ಯಾನ್ಸರ್ ಬರೋ ಪ್ರಮಾಣ ತುಂಬಾನೇ ಹೆಚ್ಚಾಗಿದೆ. ಹಾಗೇನೆ ಜೊತೆಗೆ ಒಂದು TVT ಅಂತ ಹೇಳ್ತೀವಿ ನಾವು, ಟ್ರಾನ್ಸ್ಮಿಸಿಬಲ್ ವೆನೇರಿಯಲ್ ಟ್ಯೂಮರ್ ಅಂತನ್ಬಿಟ್ಟು ಜನನೇಂದ್ರಿಯಗಳಲ್ಲಿ ಬರ್ತಕ್ಕಂತ ಒಂದು ಕಾಯಿಲೆ, ನೀವು ಗೂದೆ ರೋಗ ಅಂತ ಹಳ್ಳಿಗಾಡಿನಲ್ಲಿ ಜನ ಹೇಳೋದನ್ನು ಗಮನಿಸಿರಬಹುದು, ಆ ಕಾಯಿಲೆ ಕೂಡ ನಾಯಿಗಳಲ್ಲಿ ಹೆಚ್ಚು. ಅದೇ ರೀತಿ ಬೆಕ್ಕಿನಲ್ಲಿ ಕೂಡ ಸ್ತನದ ಕ್ಯಾನ್ಸರ್, ಹಾಗೇನೆ ನಾವೇನು ರಕ್ತದ ಕ್ಯಾನ್ಸರ್ ಅಂತ ಹೇಳ್ತೀವಿ ಲ್ಯುಕೀಮಿಯಾ ಅಂತ, ಆ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಮೂಲಭೂತವಾಗಿ ಕ್ಯಾನ್ಸರ್ ಅಂತ ಅಂದ್ರೆ ಏನ್ ಸರ್, ಅದು ಕ್ಯಾನ್ಸರ್ ಅಂತ ಅಂದ್ರೆ ಏನು, ಇದಕ್ಕೆ ಕಾರಣ ಏನು? ಕ್ಯಾನ್ಸರ್ ಅಂತಂದ್ರೆ ನಮ್ಮ ಇಡೀ ಶರೀರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಕ್ಯಾನ್ಸರ್ ಕೂಡ ಕೆಲವೊಂದು ರೀತಿಯ ಜೀವಕೋಶಗಳಿಂದನೇ ಮಾಡಲ್ಪಟ್ಟಿರುತ್ತೆ. ಈ ಜೀವಕೋಶಗಳು ಸಹಜವಾಗಿ ವರ್ತನೆ ಮಾಡೋದಿಲ್ಲ, ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಈ ಚರ್ಮದಲ್ಲಿ ಜೀವಕೋಶಗಳಿರ್ತವೆ, ಚರ್ಮದ ಕೆಲವು ಜೀವಕೋಶಗಳು ನಾಶ ಆಯಿತು ಅಂತಂದ್ರೆ ಅದೇ ರೀತಿಯ ಜೀವಕೋಶಗಳು ಮತ್ತೆ ಬೆಳೆಯುತ್ತವೆ. ಆದ್ರೆ ಈ ಕ್ಯಾನ್ಸರ್ನ ಜೀವಕೋಶಗಳೇನಿದೆ ಅವುಗಳು ತುಂಬಾ ವಿಚಿತ್ರವಾಗಿ ವರ್ತಿಸುತ್ತೆ, ಅವುಗಳ ಬೆಳವಣಿಗೆ 100 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು. ಸಾಮಾನ್ಯ ಕೋಶಗಳಿಗಿಂತ 100 ಪಟ್ಟು ಹೆಚ್ಚಾಗಿರುತ್ತದೆ. ಆಮೇಲೆ ಅದರಲ್ಲಿರ್ತಕ್ಕಂಥ ಏನು ಆ ಜೀವಕೋಶಗಳ ಒಳಭಾಗದಲ್ಲಿರ್ತಕ್ಕಂಥ ಕೆಲವು ಅಂಶಗಳು ಸಹಜವಾಗಿ ಇರೋದಿಲ್ಲ, ಹಾಗಾಗಿ ಅವು ವಿಚಿತ್ರವಾಗಿ ಬೆಳೀತಾ ಹೋಗ್ತವೆ. ಯಾವ ಒಂದು ಮೂಲ ಸ್ಥಾನದಲ್ಲಿ ಏನ್ ಬೆಳಿರುತ್ತೆ ಅಲ್ಲಿಂದ ಬೆಳೆದು ಗಡ್ಡೆಗಳನ್ನು ಉಂಟು ಮಾಡುತ್ತವೆ. ಆ ಗಡ್ಡೆಗಳಿಂದ ವಿಶೇಷವಾಗಿ ಉಗ್ರ ಸ್ವರೂಪದ ಕ್ಯಾನ್ಸರ್ ಅಂತ ನಾವೇನ್ ಹೇಳ್ತೀವಿ, ಆ ಗಡ್ಡೆಗಳು ರಕ್ತದ ಮುಖಾಂತರ ಅಥವಾ ನಾವು ಲಿಂಫ್ ಅಂತ ಹೇಳ್ತೀವಿ ಅದ್ರ ಮುಖಾಂತರ ಶರೀರದ ಬೇರೆ ಭಾಗಗಳಿಗೂ ಕೂಡ ಹರಡಿ ಅಲ್ಲಿರ್ತಕ್ಕಂಥ ನಾರ್ಮಲ್ ಟಿಶ್ಯೂಸ್ ಏನಿದೆ ಸಹಜವಾದ ಅಂಗಾಂಶಗಳನ್ನು ನಾಶ ಮಾಡಿ ತಾನು ಅಲ್ಲಿ ಆಕ್ರಮಿಸಿಕೊಳ್ತಕ್ಕಂಥ ಒಂದು ಆಕ್ರಮಣಕಾರಿ ಗುಣವನ್ನು ಈ ಕ್ಯಾನ್ಸರ್ ಗಡ್ಡೆಗಳು ಹೊಂದಿರುತ್ತವೆ. ಈ ಜಾನುವಾರುಗಳಲ್ಲಿ ಬರ್ತಕ್ಕಂತಹ ಕ್ಯಾನ್ಸರ್ ರೋಗಗಳು ಏನಿದ್ದಾವೋ ಅವುಗಳು ಕೂಡ ಮಾರಣಾಂತಿಕವಾಗಿ ಇರುತ್ತೆ. ಕ್ಯಾನ್ಸರ್ ರೋಗಗಳನ್ನ ಹೇಗೆ ವಿಂಗಡಣೆಯನ್ನು ಮಾಡಬಹುದು? ನೋಡಿ, ಕ್ಯಾನ್ಸರ್ ಗಡ್ಡೆಗಳಲ್ಲಿ 2 ರೀತಿಯ ಗಡ್ಡೆಗಳನ್ನು ನಾವು ವಿಂಗಡಣೆ ಮಾಡಬಹುದು. ಮೊದಲನೇದು ಸೌಮ್ಯ ಸ್ವರೂಪದ ಗಡ್ಡೆಗಳು ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಲ್ಲಿ ಅದಕ್ಕೆ ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತಾರೆ. ಸೊ ಈ ಬಿನೈನ್ ಟ್ಯೂಮರ್ಸ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವ ಭಾಗದಲ್ಲಿ ಅವು ಆರಂಭವಾಗ್ತವೆ, ಉದಾಹರಣೆಗೆ ಹೇಳೋದಂದ್ರೆ ಚರ್ಮದಲ್ಲಿ ಅದು ಬಂದಿದೆ ಅಂತಂದ್ರೆ ಆ ಚರ್ಮಕ್ಕೆ ಮಾತ್ರ ಸೀಮಿತವಾಗಿ ಅವು ಬೆಳವಣಿಗೆಯನ್ನು ಹೊಂದುತ್ತವೆ. ಹಾಗೇನೆ ಅವುಗಳ ಸುತ್ತ ಒಂದು ಕ್ಯಾಪ್ಸ್ಯೂಲ್ ಅಂತ ಒಂದು ಕವರ್ ಇರುತ್ತೆ ಅದು, ಹಾಗಾಗಿ ಅವು ಹೆಚ್ಚಿನ ಬೆಳವಣಿಗೆಯನ್ನು ಹೊಂದೋದಿಲ್ಲ, ಹಾಗಾಗಿ ಶರೀರದ ಬೇರೆ ಭಾಗಗಳಿಗೆ ಕೂಡ ಹರಡತಕ್ಕಂಥ ಸಾಧ್ಯತೆ ಕೂಡ ಕಮ್ಮಿ. ಈ ಸೌಮ್ಯ ಸ್ವರೂಪದ ಗಡ್ಡೆಗಳನ್ನು ನಾವು ಶಸ್ತ್ರಚಿಕಿತ್ಸೆಯ ಮೂಲಕ ಸುಲಭವಾಗಿ ತೆಗೆದುಹಾಕಬಹುದು. ತೆಗೆದ ನಂತರ ಅವು ಮತ್ತೆ ಮರುಕಳಿಸತಕ್ಕಂಥ ಸಾಧ್ಯತೆಗಳು ಬಹಳನೇ ಕಮ್ಮಿ ಇರುತ್ತೆ. ಇಂಥ ಕ್ಯಾನ್ಸರ್ ಗಡ್ಡೆಗಳಿಂದ ಅಷ್ಟೇನು ಪರಿಣಾಮ ನಮ್ಮ ಜಾನುವಾರುಗಳ ಮೇಲೆ ಅಥವಾ ರಾಸುಗಳ ಮೇಲೆ ಆಗೋದಿಲ್ಲ, ಸುಲಭವಾಗಿ ಅವನ್ನ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ಬಿಡಬಹುದು. ಆದ್ರೆ ಇನ್ನೊಂದು ತೀವ್ರ ಸ್ವರೂಪದ ಗಡ್ಡೆಗಳು ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ಬಿಟ್ಟು, ವಿಶೇಷವಾಗಿ ಕ್ಯಾನ್ಸರ್ ಅನ್ನೋ ಒಂದು ಪದ ಇರೋದೇನೆ ಈ ಮ್ಯಾಲಿಗ್ನೆಂಟ್ ಟ್ಯೂಮರ್ಗಳಿಗಾಗಿ. ಬೇರೆ ಈ ಸೌಮ್ಯ ಸ್ವರೂಪದಕ್ಕೆ ಸುಮ್ಮನೆ ಗಡ್ಡೆ ಅಂತಂದ್ರೂ ಆಗುತ್ತೆ. ಈ ಉಗ್ರ ಸ್ವರೂಪದ ಗಡ್ಡೆಗಳಿಗೆ ಅಥವಾ ಏನು ಕ್ಯಾನ್ಸರ್ ಅಂತ ಕರಿತೀವಿ ಆ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ಗಳಲ್ಲಿ ಅವು ನಾನು ಮುಂಚೆ ಹೇಳಿದ ಹಾಗೆ ಅವುಗಳ ಜೀವಕೋಶಗಳಲ್ಲಿ ತುಂಬಾ ವಿಚಿತ್ರವಾಗಿ ಆಕ್ರಮಣಕಾರಿಯಾಗಿ ವರ್ತಿಸತಕ್ಕಂಥ ಗುಣಗಳಿರುತ್ತೆ. ಅವು ಬಹಳ ಸುಲಭವಾಗಿ ತಮ್ಮ ಮೂಲ ಸ್ಥಾನದಿಂದ ಅಂದ್ರೆ ಚರ್ಮದಲ್ಲಿ ಉಂಟಾದಂತಹ ಕ್ಯಾನ್ಸರ್ ಗಡ್ಡೆ ನಿಮಗೆ ಶ್ವಾಸಕೋಶದಲ್ಲಿ ಬೇಕಾದರೂ ಕಂಡು ಬರಬಹುದು ಅಥವಾ ನಿಮ್ಮ ಯಕೃತ್ತಿನಲ್ಲಿ ಲಿವರ್ನಲ್ಲಿ ಕಂಡು ಬರಬಹುದು. ಮೆಟಾಸ್ಟೇಸಿಸ್ ಅಂತ ಹೇಳ್ತಾರೆ, ಒಂದು ಭಾಗದಿಂದ ಇನ್ನೊಂದು ಶರೀರದ ಭಾಗಕ್ಕೆ ಸುಲಭವಾಗಿ ಹರಡತಕ್ಕಂಥ ರೋಗಗಳಿಗೆ ನಾವು ಈ ರೀತಿಯ ಉಗ್ರ ಸ್ವರೂಪದ ಕ್ಯಾನ್ಸರ್ ಗಡ್ಡೆಗಳು ಅಂತ ಹೇಳ್ತೀವಿ. ಸೊ ಇವು ಹಲವಾರು ಸಂದರ್ಭದಲ್ಲಿ ಮರಣಾಂತಿಕವಾಗಿ ಕೂಡ ಪರಿಣಮಿಸಬಹುದು. ಇಂಥ ಕ್ಯಾನ್ಸರ್ಗಳನ್ನು ವಾಸಿ ಮಾಡತಕ್ಕಂಥದ್ದು ಒಂದು ರೀತಿಯ ಸವಾಲು ಅಂತಾನೆ ಹೇಳಬಹುದು. ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಕೂಡ ಮತ್ತೆ ಬೆಳಿಬಹುದು, ಜೊತೆಗೆ ಬೇರೆ ಬೇರೆ ಕ್ಷಕಿರಣ ಪದ್ಧತಿ ಕೆಲವೊಂದು ಕೀಮೋಥೆರಪಿ ಅಂತ ಮಾಡ್ತಾರೆ ಅವೆಲ್ಲವನ್ನು ಮಾಡಿದ ನಂತರ ಕೂಡ ಈ ರೋಗದ ತೀವ್ರತೆ ಮತ್ತೆ ಮತ್ತೆ ಮರುಕಳಿಸಬಹುದು ಅಂತ ಹೇಳಬಹುದು. ಕ್ಯಾನ್ಸರ್ ಯಾವ್ದಾದ್ರೂ ಪ್ರಾಣಿಗಳಿಗೆ ಬಂದಿದೆ ಅಂತ ಹೇಳಿದ್ರೆ ಹೇಗೆ ಗುರುತು ಮಾಡ್ತಕ್ಕಂಥದ್ದು? ಕ್ಯಾನ್ಸರ್ ರೋಗದ ಲಕ್ಷಣಗಳೇನಪ್ಪಾ ಅಂತಂದ್ರೆ ನಾವು ಕ್ಯಾನ್ಸರ್ ಅಂದ್ರೆ ಗಡ್ಡೆ, ಹೌದು, ದೇಹದ ವಿವಿಧ ಭಾಗಗಳಲ್ಲಿ ಕಾಣಿಸಿಕೊಳ್ತಕ್ಕಂತ ಗಡ್ಡೆಗಳು. ಶರೀರದ ಹೊರಭಾಗದಲ್ಲಿದ್ರೆ ಸುಲಭವಾಗಿ ನಾವು ಕಂಡುಹಿಡಿಬಹುದು. ವಿಶೇಷವಾಗಿ ನಮ್ಮ ಜಾನುವಾರುಗಳಲ್ಲಿ ಶರೀರದ ಒಳಭಾಗದ ಗಡ್ಡೆಗಳಿಗಿಂತ ಶರೀರದ ಹೊರಭಾಗದಲ್ಲಿ ಕಾಣಿಸಿಕೊಳ್ತಕ್ಕಂಥ ಗಡ್ಡೆಗಳೇ ಜಾಸ್ತಿ ಇರೋದ್ರಿಂದ ಅದನ್ನ ಗುರುತಿಸೋದು ರೈತರಿಗೂ ಸಹ ಬಹಳ ಸುಲಭ ಆಗ್ತದೆ. ವಿಶೇಷವಾಗಿ ಕಣ್ಣಿನಲ್ಲಿ ಕಾಣತಕ್ಕಂಥ ಸಣ್ಣ ಸಣ್ಣ ಗಡ್ಡೆಗಳಿರ್ಬೋದು, ದೇಹದ ಮೇಲೆ ಚರ್ಮದ ಮೇಲೆ ಕಾಣಿಸ್ತಕ್ಕಂಥ ಗಡ್ಡೆಗಳು, ವಿಶೇಷವಾಗಿ ಕೆಚ್ಚಲಿನಲ್ಲಿ ಹಾಗೂ ಮೊಲೆಗಳ ಮೇಲೆ ಕಾಣಿಸ್ತಕ್ಕಂಥ ಗಡ್ಡೆಗಳನ್ನ ಸುಲಭವಾಗಿ ನಾವು ಕಂಡುಹಿಡಿಬಹುದು. ಅದು ಕಾಣಿಸ್ಕೊಂಡ ತಕ್ಷಣನೇ ತಜ್ಞ ಪಶುವೈದ್ಯರಿಗೆ ನಾವು ತೋರಿಸಿಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ಆರಂಭಿಕ ಹಂತದಲ್ಲಿ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಅದನ್ನು ನಿರ್ಮೂಲನೆ ಮಾಡಬಹುದು. ಈ ದನಗಳು ಏನಿರ್ತಾವ? ಸಾಮಾನ್ಯವಾಗಿ ಎಲ್ಲಾ ಭಾಗದಲ್ಲಿಯೂ ಕೂಡ ದನಕರುಗಳ ಸಾಕಾಣಿಕೆ ಜಾಸ್ತಿ ಆಗಿರುತ್ತೆ ಬೇರೆ ಪ್ರಾಣಿಗಳಿಗಿಂತಲೂ ಕೂಡ. ಈ ನಿಟ್ಟಿನಲ್ಲಿ ದನಗಳಲ್ಲಿ ಯಾವ ಯಾವ ತರಹದ ಕ್ಯಾನ್ಸರ್ ಗಡ್ಡೆಗಳು ಕಂಡು ಬರುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಮೊದಲೇ ಹೇಳಿದಾಗೆ ದನಗಳಲ್ಲಿ ಹಾಗೂ ಎಮ್ಮೆಗಳಲ್ಲಿ ಕಣ್ಣಿನ ಕ್ಯಾನ್ಸರ್ ಬರ್ತಕ್ಕಂಥ ಸಂಭವನೀಯತೆ ತುಂಬಾನೇ ಜಾಸ್ತಿ ಇರ್ತದೆ. ನಮ್ಗೆ ಹೇಗೆ ಕಣ್ಣಿನಲ್ಲಿ ಮೇಲ್ರೆಪ್ಪೆ ಹಾಗೂ ಕೆಳರೆಪ್ಪೆ ಇದೆಯೋ, ಜಾನುವಾರುಗಳಲ್ಲಿ ಮೇಲ್ರೆಪ್ಪೆ ಮತ್ತು ಕೆಳರೆಪ್ಪೆಯ ಜೊತೆಗೆ ಇನ್ನೊಂದು ಮೂರನೇ ಕಣ್ರೆಪ್ಪೆ ಇರ್ತದೆ, ಥರ್ಡ್ ಐ ಲಿಡ್ ಅಥವಾ ನಿಕ್ಟಿಟ್ಯಾಟಿಂಗ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಕಣ್ಣಿನ ಒಳಭಾಗದಲ್ಲಿ ಇನ್ನೊಂದು ಮೂರನೇ ರೆಪ್ಪೆ ಇರ್ತದೆ. ಆ ಮೂರನೇ ರೆಪ್ಪೆಯಲ್ಲಿ ಈ ಕ್ಯಾನ್ಸರ್ ಗಡ್ಡೆಗಳು ಉಂಟಾಗ್ತಕ್ಕಂಥ ಸಂಭವನೀಯತೆ ಬಹಳನೇ ಜಾಸ್ತಿ ಇರುತ್ತೆ. ನಮ್ಮ ಜಾನುವಾರು ಪಾಲಕರು ಕಣ್ಣಲ್ಲಿ ನೀರ್ ಸುರಿತಾ ಇದ್ರೆ ಏನೋ ಅದನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂತಹ ಸಾಧ್ಯತೆಗಳೇ ಹೆಚ್ಚು. ಅಥವಾ ಕಣ್ಣಲ್ಲಿ ಒಂದು ಸಣ್ಣದೊಂದು ಒಂದು ಗುಳ್ಳೆ ತರ ಕಾಣಿಸ್ಕೊಂಡ್ರು ಕೂಡ ಅವರೇನು ಅದಕ್ಕೊಂದು ವಿಶೇಷವಾದ ಮುತುವರ್ಜಿಯಿಂದ ನೋಡ್ಕೊಳ್ಳೋದಾಗ್ಲಿ ಅಥವಾ ಅದಕ್ಕೆ ಚಿಕಿತ್ಸೆ ಮಾಡಿಸೋದಾಗ್ಲಿ ಯೂಶಲಿ ಮಾಡಲ್ಲ. ಅದು ಉಲ್ಬಣಾವಸ್ಥೆ ತಲುಪಿದ ಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡ್ಬರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಆ ಒಂದು ನಿಕ್ಟಿಟ್ಯಾಟಿಂಗ್ ಮೆಮ್ರೇನ್ ಅಥವಾ ಮೂರನೇ ಕಣ್ರೆಪ್ಪೆ ಅಂತ ನಾನು ಹೇಳಿದೆ, ಅದ್ರ ಮೇಲೆ ಚಿಕ್ಕದಾಗಿ ಒಂದು ರಾಗಿ ಕಾಳಿನ ಗಾತ್ರದಲ್ಲಿ ಈ ಒಂದು ಗಡ್ಡೆ ಶುರು ಆಗ್ತದೆ. ತುಂಬಾ ಚಿಕ್ಕದು, ತುಂಬಾ ಚಿಕ್ಕದಾಗಿ ಆರಂಭಿಕ ಹಂತದಲ್ಲಿ ಅದನ್ನ ರೈತ ಗಮನಿಸದೇನೂ ಹೋಗ್ಬಹುದು. ನಿಧಾನವಾಗಿ ಅದು ಬೆಳೀತಾ ಬೆಳೀತಾ ಈ ಏನು ನಾವು ಹೂಕೋಸಿನ ಎಸಳಿನ ರೀತಿನಲ್ಲಿ ಕಣ್ಣಿನಲ್ಲಿ ವ್ಯಾಪಿಸ್ತಾ ಹೋಗುತ್ತೆ. ಹಾಗೇನೆ ಅದು ಹಂಗೇನೆ ಬಿಟ್ಬಿಟ್ರೆ ಇಡೀ ಕಣ್ಣಿಗೆ ವ್ಯಾಪಿಸ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ಕಣ್ಣನ್ನೇ ತೆಗೆದುಹಾಕಬೇಕಾದಂತಹ ಸಂದರ್ಭಗಳು ಕೂಡ ಬರುತ್ತೆ. ಹಾಗಾಗಿ ಆರಂಭಿಕ ಹಂತದಲ್ಲೇ ಈ ಕಣ್ಣಿನ ಕ್ಯಾನ್ಸರ್ ಅನ್ನ ಗುರುತಿಸಿಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿರ್ತದೆ. ಈ ಗಡ್ಡೆ ಆದಾಗ ವಿಶೇಷವಾದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಕಣ್ಣಲ್ಲಿ ನೀರು ಸುರಿತಕ್ಕಂಥದ್ದು, ಕಣ್ಣು ಕೆಂಪಾಗಿರ್ತದೆ, ಕಣ್ಣಲ್ಲಿ ನೀರು ಸುರಿತದೆ, ಕೆಲವೊಮ್ಮೆ ರಕ್ತ ಮಿಶ್ರಿತವಾದ ಒಂದು ರೀತಿ ಸ್ರಾವ ಕೂಡ ಉಂಟಾಗಬಹುದು ಕಣ್ಣಿನಲ್ಲಿ. ಸೊ ಈ ಎಲ್ಲ ಲಕ್ಷಣಗಳನ್ನ ನಾವು ನಮ್ಮ ಜಾನುವಾರುಗಳಲ್ಲಿ ಗಮನಿಸಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಒಂದು ನಿರ್ಲಕ್ಷ್ಯ ತೋರದೆ ತಕ್ಷಣ ನಾವು ತಜ್ಞ ಪಶುವೈದ್ಯರಿಗೆ ತೋರಿಸ್ಕೊಳ್ಬೇಕಾಗ್ತದೆ. ಸೊ ಈ ಒಂದು ಏನು ಕಣ್ಣಿನ ಮೂರನೇ ರೆಪ್ಪೆಯ ಕ್ಯಾನ್ಸರ್ ಅಂತ ನಾನು ಹೇಳಿದೆ, ಇದು ಸೌಮ್ಯ ಸ್ವರೂಪದ ಕ್ಯಾನ್ಸರ್ ಖಂಡಿತ ಅಲ್ಲ, ಇದು ಒಂದು ಉಗ್ರ ಸ್ವರೂಪದ ಕ್ಯಾನ್ಸರ್. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಅಥವಾ ನಮ್ಮ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಅದಕ್ಕೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ. ಈ ಕಾರ್ಸಿನೋಮಾ ಅಂತ ಬಂದ ತಕ್ಷಣ ಅದು ಕ್ಯಾನ್ಸರ್ ಅಂದ್ರೆ ಉಗ್ರ ಸ್ವರೂಪದ್ದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಇದು ಬಹಳ ಶೀಘ್ರವಾಗಿ ಕಣ್ಣಿನ ಎಲ್ಲಾ ಭಾಗಗಳಿಗೆ ವ್ಯಾಪಿಸ್ಕೊಳ್ತದೆ. ಸೊ ದೇಹದ ಬೇರೆ ಭಾಗಗಳಿಗೂ ಕೂಡ ಹರಡಬಹುದು, ಆ ಚಾನ್ಸಸ್ ಕೂಡ ಇದೆ. ಆದ್ರೆ ಆರಂಭಿಕ ಹಂತದಲ್ಲಿ ನಾವು ಇದನ್ನ ಗುರುತಿಸಿಕೊಂಡ್ರೆ ಖಂಡಿತವಾಗ್ಲೂ ಶಸ್ತ್ರಚಿಕಿತ್ಸೆಯ ಮುಖಾಂತರ ಸಂಪೂರ್ಣ ಕ್ಯಾನ್ಸರ್ ಗಡ್ಡೆಯನ್ನ ಒಂದೇ ಒಂದು ಕಣವನ್ನು ಅಲ್ಲಿ ಬಿಡದೇನೆ ನಾವು ತೆಗೆದುಹಾಕಿದ್ದಾದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮತ್ತೆ ಅದು ಮರುಕಳಿಸೋದಿಲ್ಲ. ಇದು ಕಣ್ಣಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಕೊಂಬಿನ ಕ್ಯಾನ್ಸರ್ ಕೂಡ ಬರುತ್ತೆ ಅಂತ ಹೇಳ್ತಾ ಹೇಳಿದ್ರಿ, ಇದು ಹೇಗೆ ಬರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ? ನೋಡಿ, ಕೊಂಬಿನ ಕ್ಯಾನ್ಸರ್ ಅಂತಕ್ಕಂಥದ್ದು ಬಹಳ ಕಾಲದಿಂದ, ಹಲವಾರು ಶತಮಾನಗಳಿಂದ ನಮ್ಮ ಭಾರತೀಯ ರಾಸುಗಳನ್ನು ಮಾತ್ರ ಕಾಡ್ತಾ ಇರತಕ್ಕಂತ ಒಂದು ರೋಗ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ನೀವು ಗಮನಿಸಿರ್ಬಹುದು, ಬೇರೆ ದೇಶದ ರಾಸುಗಳಿಗೆ ಕೊಂಬನ್ನ ಅವು ಕರುಗಳಾಗಿರುವಾಗ ಆರಂಭಿಕ ಹಂತದಲ್ಲಿ ಅದನ್ನ ಸುಟ್ಟುಬಿಟ್ಟು ಕೊಂಬು ಇಲ್ಲದೆ ಇರೋ ರೀತಿನಲ್ಲಿ ಮಾಡಿಬಿಡ್ತಾರೆ. ಹಾಗಾಗಿ ವಿದೇಶಿ ರಾಸುಗಳಿಗೆ ಕೊಂಬಿನ ಕ್ಯಾನ್ಸರ್ ಬರೋ ಲಕ್ಷಣಗಳೇ ಇಲ್ಲ. ನಮ್ಮ ದೇಶದಲ್ಲಿ ಉಡುಮೆ ರಾಸುಗಳಿಗೆ ವಿಶೇಷವಾಗಿ ಅವುಗಳಿಗೆ ಕೊಂಬೆ ಭೂಷಣ, ಹಾಗಾಗಿ ಕೊಂಬಿನ ಕ್ಯಾನ್ಸರ್ ಬರೋ ಸಂಭವನೀಯತೆ ನಮ್ಮ ದೇಸಿ ತಳಿಗಳಿಗೆ ಹೆಚ್ಚು. ಹಾಗೇನೆ ಅದನ್ನ ಇಂಡಿಯನ್ ಹಾರ್ನ್ ಕ್ಯಾನ್ಸರ್ ಅಥವಾ ಭಾರತೀಯ ಕೊಂಬಿನ ಕ್ಯಾನ್ಸರ್ ಅಂತಾನೆ ಕರೀತಾರೆ ಆ ಒಂದು ಕ್ಯಾನ್ಸರ್ಗೆ. ನಮ್ಮಲ್ಲಿ ನೀವು ಗಮನಿಸಿರ್ಬೋದು, ಕೊಂಬುಗಳಿಗೆ ವಿಶೇಷವಾಗಿ ಹಳ್ಳಿಕಾರ್ ಅಮೃತ್ ಮಹಲ್ ಇರತಕ್ಕಂಥ ರಾಸುಗಳಿಗೆ ಕೊಂಬುಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಎರೀತಕ್ಕಂಥದ್ದು, ಹಬ್ಬದ ಸಂದರ್ಭದಲ್ಲಿ ಅದನ್ನ ಬ್ಲೇಡ್ ಅಥವಾ ಇದನ್ನ ತಗೊಂಡು ಎರೀತಾರೆ. ಹಾಗೇನೆ ಆ ಕೊಂಬುಗಳನ್ನ ಸಮನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುರಿಯೋದು ಮತ್ತೆ ಕಟ್ಟೋದು, ಈ ರೀತಿಯ ಕೆಲವು ಅಭ್ಯಾಸಗಳನ್ನ ನಮ್ಮ ರೈತರು ಮಾಡ್ಕೊಂಡು ಬರ್ತಾರೆ. ಸೊ ಈ ಅಭ್ಯಾಸಗಳಿಂದಾಗಿ ಕೂಡ ಈ ಕ್ಯಾನ್ಸರ್ ರೋಗ ಬರಬಹುದು ಅಂತ ಹೇಳ್ಬಹುದು. ಕ್ಯಾನ್ಸರ್ ರೋಗಕ್ಕೆ ಹಲವಾರು ಕಾರಣಗಳಿದಾವೆ. ಕ್ರಾನಿಕ್ ಇರಿಟೇಷನ್ ಅಂತ ಹೇಳ್ತಾರೆ, ಅಂದ್ರೆ ನೊಗವನ್ನ ಬಹಳ ಕಾಲ ಬಳಸೋದ್ರಿಂದ ಕೂಡ ಈ ಒಂದು ಹೆಗಲು ಬಾವು ಅಂತ ಏನ್ ಬರುತ್ತೆ, ಆ ಹೆಗಲು ಬಾವುನಲ್ಲೂ ಕೂಡ ಕ್ಯಾನ್ಸರ್ ಲಕ್ಷಣ ಇರಬಹುದು. ಅದೇ ರೀತಿಯಲ್ಲಿ ಕೆಲವೊಂದು ವಿಕಿರಣಗಳಿಂದ ಕ್ಯಾನ್ಸರ್ ಬರಬಹುದು. ಹಾಗೇನೆ ಜೀವಕೋಶಗಳಲ್ಲಿ ಆಗ್ತಕ್ಕಂಥ ಮಾರ್ಪಾಡಿನಿಂದ ಕ್ಯಾನ್ಸರ್ ಬರಬಹುದು. ಇಲ್ಲಿ ವಿಶೇಷವಾಗಿ ಕೊಂಬಿನ ಕ್ಯಾನ್ಸರ್ ಕೂಡ ಈ ಎಲ್ಲಾ ಕಾರಣಗಳಲ್ಲದೇನೆ ನಾವೇನು ರೈತರು ಕೆಲವೊಂದು ಆ ಪದ್ಧತಿಗಳು ರೈತರಿಗೆ ಅದು ಸಹಜ ಅಂತ ಅನ್ನಿಸಬಹುದು, ಆದ್ರೆ ಜಾನುವಾರುಗಳ ದೃಷ್ಟಿಯಲ್ಲಿ ಖಂಡಿತವಾಗ್ಲೂ ಅದು ಅಸಹಜನೇ. ಪ್ರಾಣಿ ಕಲ್ಯಾಣದ ನಾವು ಒಂದು ಆಯಾಮದಲ್ಲಿ ನೋಡೋದಾದ್ರೆ ಈ ಎಲ್ಲಾ ಏನು ಪದ್ಧತಿಗಳಿದಾವೆ, ಕೊಂಬುಗಳನ್ನ ಕತ್ತಿ ತಗೊಂಡು ಎರೆಯೋದಿರಬಹುದು ಅಥವಾ ಅದನ್ನ ಮುರಿದು ಕಟ್ಟೋದು, ಇವೆಲ್ಲವನ್ನು ಖಂಡಿತ ಕೂಡ ನಾವು ಮಾಡಬಾರದು. ಸೊ ಇದು ಶಿಕ್ಷಾರ್ಹ ಅಪರಾಧ ಅಂತ ಕೂಡ ಹೇಳಿದ್ರೆ ತಪ್ಪಾಗಲಾರದು. ಈಗಿನ ಒಂದು ಪ್ರಾಣಿ ಕಲ್ಯಾಣದ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರ ಇದು ತಪ್ಪಾಗ್ತದೆ. ಅದನ್ನ ಮಾಡೋದ್ರಿಂದ ಕೂಡ ಕೊಂಬಿನ ಕ್ಯಾನ್ಸರ್ ಬರಬಹುದು. ಈ ಕೊಂಬಿನ ಕ್ಯಾನ್ಸರ್ ಹೇಗಿರುತ್ತಪ್ಪ ಅಂತಂದ್ರೆ, ಕೊಂಬಿನ ಬುಡದಲ್ಲಿ ಅಂದ್ರೆ ಕೊಂಬಿನ ಮೇಲ್ಗಡೆ ಇರತಕ್ಕಂಥ ಕೊಳವೆನಲ್ಲದೇನು ಕಾಣಿಸ್ಕೊಳ್ಳೋದಿಲ್ಲ, ಕೊಂಬಿನ ಒಳಭಾಗದಲ್ಲಿ ತಿರುಳೇನಿರುತ್ತೆ ಆ ತಿರುಳಿನ ಬುಡದಲ್ಲಿ ಕಾಣಿಸ್ಕೊಳ್ತದೆ ಸಣ್ಣ ಸಣ್ಣ. ಇದು ಕೂಡ ರಾಗಿ ಕಾಳಿನ ಗಾತ್ರದಿಂದನೇ ಶುರು ಆಗ್ಬಹುದು. ಆರಂಭಿಕ ಹಂತದಲ್ಲಿ ರೈತನಿಗೆ ಗುರುತಿಸ್ಲಿಕ್ಕೆ ಆಗುದಿಲ್ಲ. ನಿಧಾನವಾಗಿ ಕೊಂಬಿನ ಸುತ್ತ ಬುಡಭಾಗದಲ್ಲಿ ಸಣ್ಣ ಸಣ್ಣ ಗಡ್ಡೆಗಳು ಶುರು ಆಗ್ತವೆ. ಹಾಗೇನೆ ಕೊಂಬು ವೀಕ್ ಆಗ್ತಾ ಹೋಗ್ತದೆ, ಆ ಕೊಂಬನ್ನ ದನ ಕೊಡತಕ್ಕಂಥದ್ದು ನೋವಿನಿಂದಾಗಿ, ಆ ನೋವು ತುಂಬಾ ಇರೋದ್ರಿಂದ ಕೊಂಬನ್ನ ಕೊಡಬಹುದು. ನಿಧಾನವಾಗಿ ನಾ ಕೊಂಬೆ ಒಂದ್ ಪಕ್ಷ ಮುರ್ದೇ ಹೋಗ್ಬಿಡ್ಬಹುದು, ಅಂತ ಸಂದರ್ಭಗಳು ಕೂಡ ಅಷ್ಟು ನೋವಿರುತ್ತೆ. ಹೌದು, ತುಂಬಾ ನೋವಿರ್ತದೆ. ಗಡ್ಡೆ ಒಳಭಾಗದಲ್ಲಿ ವ್ಯಾಪಿಸ್ತಾ ವ್ಯಾಪಿಸ್ತಾ ಕೊಂಬಿನ ಕೊಡವೆ ಪೂರ್ತಿ ಮುರ್ಕೊಂಡು ಬಿದ್ದು ಬಿಡುತ್ತೆ, ಅಂತ ಸಂದರ್ಭಗಳು ಕೂಡ ಬರುತ್ತೆ. ಸೊ ಇದಕ್ಕೆ ನಾವು ಚಿಕಿತ್ಸೆಯಾಗಿ ಆರಂಭಿಕ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬಹುದು. ಕೆಲವೊಮ್ಮೆ ಇಡೀ ಕೊಂಬನ್ನೇ, ಆಂಪ್ಯುಟೇಷನ್ ಆಫ್ ದಿ ಹಾರ್ನ್ ಅಂತ ಹೇಳ್ತೀವಿ ನಾವು, ಇಡೀ ಕೊಂಬನ್ನೇ ಕೂಡ ಕತ್ತರಿಸಿ ತೆಗೆದು ಒಂದೇ ಕೊಂಬಲ್ಲಿ ಅದು ಜೀವನ ಮಾಡುವಂತ ಪರಿಸ್ಥಿತಿ ಕೂಡ ಬರಬಹುದು. ಈ ಕೊಂಬಿನ ಕ್ಯಾನ್ಸರ್ ಮತ್ತೆ ಕಣ್ಣಿನ ಕ್ಯಾನ್ಸರ್ ಅನ್ನ ಹೊರತುಪಡಿಸಿ ಬೇರೆ ಯಾವ್ಯಾವ ವಿಧದ ಕ್ಯಾನ್ಸರ್ ಗಡ್ಡೆಗಳು ದನ ಮತ್ತೆ ಎಮ್ಮೆಗಳಲ್ಲಿ ಬಾಧಿಸಬಹುದು? ಜಾನುವಾರುಗಳಲ್ಲಿ ವಿಶೇಷವಾಗಿ ದನಗಳಲ್ಲಿ ಈ ಒಂದು ಚರ್ಮದ ಕ್ಯಾನ್ಸರ್ ಕಾಣಿಸ್ಕೊಳ್ತಕ್ಕಂಥ ಸಂಭವನೀಯತೆ ತುಂಬಾನೇ ಹೆಚ್ಚು. ವಿಶೇಷವಾಗಿ ಅದರಲ್ಲೂ ನಮ್ಮ HF ಮತ್ತು ಜರ್ಸಿ ತಳಿಯ ರಾಸುಗಳಲ್ಲಿ ಚರ್ಮದ ಮೇಲೆ ನರುಳ್ಳೆ ಅಂತ ಕರಿತೀವಿ. ಸೊ ನಾವು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಬಿನೈನ್ ವಾರ್ಡ್ಸ್ ಅಂತ ಹೇಳ್ತೀವಿ, ಪ್ಯಾಪಿಲ್ಲೋಮಾ ಅಥವಾ ವಾರ್ಡ್ಸ್ ಅಂತ ಹೇಳ್ಬಿಟ್ಟು ಆಡು ಮಾತಿನಲ್ಲಿ ಅದಕ್ಕೆ ನರುಳ್ಳೆಗಳು ಅಂತ ಕರಿತೀವಿ. ಮನುಷ್ಯರಲ್ಲೂ ಕೂಡ ನೀವು ಗಮನಿಸಿರಬಹುದು, ನರುಳ್ಳೆಗಳು ಸರ್ವೇ ಸಾಮಾನ್ಯವಾಗಿ ನಮ್ಮ ಚರ್ಮದ ಮೇಲೆ ಬರ್ತಾ ಇರುತ್ತೆ, ಸಣ್ಣ ಸಣ್ಣದಾಗಿರುತ್ತೆ, ಅದರಿಂದ ಏನು ನಮಗೂ ಅಂತ ಎಫೆಕ್ಟ್ ಆಗಲ್ಲ. ಅದೇ ರೀತಿಯಲ್ಲಿ ಜಾನುವಾರುಗಳಲ್ಲೂ ಕೂಡ ಈ ನರುಳ್ಳೆಗಳು ಕಾಣಿಸ್ಕೊಂಡಾಗ ಅದು ಸಣ್ಣ ಪ್ರಮಾಣದಲ್ಲಿದ್ದರೆ ಅದಕ್ಕೇನು ತೊಂದರೆ ಏನಿಲ್ಲ. ಆದರೆ ಕೆಲವೊಮ್ಮೆ ಈ ನರುಳ್ಳೆಗಳು ಕೆಚ್ಚಲಿನ ಮೇಲೆ ಕಂಡು ಬರೋ ಸಂಭವನೀಯತೆ ಹೆಚ್ಚು. ಕೆಚ್ಚಲಿನ ಮೇಲೆ ಸಣ್ಣದಾಗಿ ಶುರುವಾಗುತ್ತೆ, ನಿಧಾನವಾಗಿ ಅದು ತೊಟ್ಟುಗಳಿಗೆ ವ್ಯಾಪಿಸ್ಕೊಳ್ಳುತ್ತೆ, ಆ ತೊಟ್ಟಿನ ಸುತ್ತ ಗಡ್ಡೆಗಳಾಗ್ಬಿಟ್ಟು ಹಾಲು ಹಿಂಡ್ಲಿಕ್ಕೆ ತ್ರಾಸ ಆಗ್ತಕ್ಕಂಥ ಸಂಭವ ತುಂಬಾನೇ ಹೆಚ್ಚಾಗಿರುತ್ತೆ. ಸೊ ನಾವೇನ್ ಮಾಡಬೇಕು, ಆರಂಭದಲ್ಲೇ ಒಂದು ಎರಡು ಗಡ್ಡೆಗಳು ಕಾಣಿಸ್ಕೊಂಡಾಗ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ತೆಗೆಸ್ಬಿಟ್ರೆ ಅದು ಅಲ್ಲಿಗೆ ಅದು ಕಂಪ್ಲೀಟ್ ಆಗ್ಬಿಡುತ್ತೆ, ಅದು ಮತ್ತೆ ಮರುಕಳಿಸ್ತಕ್ಕಂಥ ಸಾಧ್ಯತೆ ಕಮ್ಮಿ. ಯಾಕೆಂದ್ರೆ ನಾನು ಮುಂಚೆ ಹೇಳಿದಂತ ಕೊಂಬಿನ ಕ್ಯಾನ್ಸರ್ ಅಥವಾ ಕಣ್ಣಿನ ಕ್ಯಾನ್ಸರ್ ಏನ್ ಹೇಳಿದೆ, ಅವೆರಡು ಉಗ್ರ ಸ್ವರೂಪದ ಕ್ಯಾನ್ಸರ್ ಗಳಾಗಿವೆ. ಈ ಒಂದು ಕ್ಯಾನ್ಸರ್ ಚರ್ಮದ ಮೇಲೆ ಬರ್ತಕ್ಕಂಥ ಕ್ಯಾನ್ಸರ್ ಅಥವಾ ನರುಳ್ಳೆಗಳು, ವಿಶೇಷವಾಗಿ ಈ ನರುಳ್ಳೆಗಳು ಸೌಮ್ಯ ಸ್ವರೂಪದ ಕ್ಯಾನ್ಸರ್ ಗಡ್ಡೆಗಳು, ಅವು ಹೆಚ್ಚಾಗಿ ಹರಡೋದಿಲ್ಲ, ಹರಡಿದ್ರು ಕೂಡ ಅಲ್ಲೇ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ನರಳೆಗಳು ಉಂಟಾಗಬಹುದು. ಅದರಿಂದ ದೇಹದ ಮೇಲೆ ಅಂತ ಪರಿಣಾಮ ಏನು ಬೀರೋದಿಲ್ಲ. ಆದರೆ ಕೆಲವೊಂದು ಕೆಚ್ಚಲ ಮೇಲೆ ಅಥವಾ ಕೆಚ್ಚಲಿನ ತೊಟ್ಟಿನ ಮೇಲೆ ಈ ಒಂದು ನರಳೆಗಳು ಉಂಟಾದಾಗ ಹಾಲು ಹಿಂಡ್ಲಿಕ್ಕೆ ಕಷ್ಟ ಆಗ್ತದೆ, ಹಾಗೇನೆ ಹಾಲಿನ ಪ್ರಮಾಣ ಕೂಡ ಕಮ್ಮಿ ಆಗ್ಬಹುದು. ಹಾಲು ಹಿಂಡ್ಲಿಕ್ಕೆ ಕಷ್ಟ ಆದಾಗ ಹಾಲು ಕೆಚ್ಚಲಲ್ಲೇ ಉಳ್ಕೊಂಡು ಕೆಚ್ಚಲು ಬಾವು ಕೂಡ ಬರಬಹುದು. ಸೊ ಈ ರೀತಿಯ ಕೆಲವು ಸಮಸ್ಯೆಗಳು ಉಂಟಾಗೋದ್ರಿಂದ ಇದನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರದು, ಆರಂಭಿಕ ಹಂತದಲ್ಲಿ ಅದನ್ನ ತೆಗೆಸ್ಕೊಳ್ಬಹುದು. ಇತ್ತೀಚೆಗೆ ಕೆಲವೊಬ್ಬರು ಏನ್ ಮಾಡ್ತಾರೆ ಡಾಕ್ಟರ್ಗಳು ಅಂತಂದ್ರೆ, ಈ ಒಂದು ಅಥವಾ ಎರಡು ನರಳೆಗಳನ್ನ ಕಟ್ ಮಾಡಿ ತೆಗೆದು ಅದರಿಂದಾನೇ ಒಂದು ಲಸಿಕೆಯನ್ನು ತಯಾರಿಸಿ ಅದನ್ನ ಲ್ಯಾಬ್ ಅಲ್ಲಿ ಅದನ್ನ ಟೆಸ್ಟ್ ಮಾಡಿ ಆಟೋಲಾಗಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ನಾವು, ಆ ಲಸಿಕೆಯನ್ನು ತಯಾರು ಮಾಡಿ ಅದನ್ನ ಮತ್ತೆ ಅದೇ ರಾಸುಗೆ ಚುಚ್ಚೋದ್ರ ಮುಖಾಂತರ ಕೂಡ ಮತ್ತೆ ಆ ನರಳೆಗಳು ಮತ್ತೆ ಬರದೇ ಇರೋ ರೀತಿಯಲ್ಲಿ ಕೂಡ ಮಾಡಬಹುದು. ಸೊ ಈ ರೀತಿಯ ಕೆಲವು ಚಿಕಿತ್ಸೆಗಳಿದೆ. ಹಾಗೇನೆ ಹೋಮಿಯೋಪತಿನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದಕ್ಕೆ ತೂಜಾ ಅಂತ ಹೇಳ್ತಾರೆ, ಮದರ್ ಟಿಂಕ್ಚರ್ ತೂಜಾ ಅಂತ ಅಂದ್ಬಿಟ್ಟು ಅದನ್ನ ಕುಡಿಸೋದ್ರ ಮುಖಾಂತರ ಈ ಕಾಯಿಲೆನ ಸುಲಭವಾಗಿ ಪರಿಹರಿಸ್ಕೋಬಹುದು. ಚರ್ಮದ ಕ್ಯಾನ್ಸರ್ ಅಲ್ಲದೆ ಬೇರೆ ಇನ್ಯಾವ ಕ್ಯಾನ್ಸರ್ ದನ ಮತ್ತು ಎಮ್ಮೆಗಳಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ? ನೋಡಿ, ದನಗಳಲ್ಲಿ ಹೆಗಲು ಬಾವು ಅಂತ ನಾವು ಹೇಳ್ತೀವಿ. ಹೆಗಲು ಬಾವು ಸಾಮಾನ್ಯವಾಗಿ ಈ ತೋಟಗಳಲ್ಲಿ, ಈಗೆಲ್ಲ ಅಡಿಕೆ ತೋಟಗಳು ಜಾಸ್ತಿ, ಅಡಿಕೆ ತೋಟಗಳಲ್ಲಿ ಜಾಗ ಕಮ್ಮಿ ಇರುತ್ತೆ, ಅಲ್ಲಿ ನಮ್ಮ ರಾಸುಗಳನ್ನ ಬಳಸಿ ಉಳುಮೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಥವಾ ರಾಸುಗಳಲ್ಲಿ ಏನು ಒಂದು ರಾಸುಗೂ ಇನ್ನೊಂದು ರಾಸುಗೂ ಜೋಡಿ ಸರಿಯಾಗಿಲ್ಲದೆ ಹೋದಾಗ ನೊಗಲಿನ ಒಂದು ಪ್ರಮಾಣ ಹೆಚ್ಚು ಕಮ್ಮಿ ಆಗಿ ಆವಾಗ ಕೂಡ ಹೆಗಲು ಬಾವು ಉಂಟಾಗಬಹುದು. ಆರಂಭಿಕ ಹಂತದಲ್ಲಿ ಆ ಹೆಗಲು ಬಾವು ಒಂದು ಊತ ಮಾತ್ರ ಇರ್ತದೆ. ನಿಧಾನವಾಗಿ ನಾವು ಅದೇ ಒಂದು ಹೆಗಲಿನ ಒಂದು ಏನು ಘರ್ಷಣೆ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ನಿಧಾನವಾಗಿ ಆ ಚರ್ಮದ ಒಳ ಪದರಗಳ ಮೇಲೆ ಒಂದು ಒತ್ತಡ ಬಿದ್ದು ಅಲ್ಲಿ ಒಂದು ಗಡ್ಡೆನೇ ಸೃಷ್ಟಿ ಆಗ್ಬಿಡ್ಬಹುದು, ಫೈಬ್ರೋಮಾ ಅಂತ ಹೇಳ್ತೀವಿ ನಾವು. ಸೊ ಈ ಫೈಬ್ರೋಮಾ ಕೂಡ ಒಂದು ರೀತಿಯ ಗಡ್ಡೆನೆ, ಇದನ್ನು ಕೂಡ ನಾವು ಶಸ್ತ್ರಚಿಕಿತ್ಸೆ ಮಾಡಿ ನಾವು ವಾಸಿ ಮಾಡಿಕೊಳ್ಬಹುದು. ಒಂದು ಅಪರೂಪದ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಮೂಗಿನ ಹೊರಳೆಯ ಒಳಭಾಗದಲ್ಲಿ ಮುಖದ ಕೆಲವು ಬೋನ್ಸ್ ಏನಿರುತ್ತೆ, ಮೂಳೆಗಳು, ಮ್ಯಾಗ್ಸಿಲರಿ ಬೋನ್ ಅಂತ ಹೇಳ್ತೀವಿ, ಎಥಮಾಯ್ಡ್ ಬೋನ್ ಅಂತ ಹೇಳ್ತೀವಿ, ಆ ಎಥಮಾಯ್ಡ್ ಬೋನಿನ ಒಳಭಾಗದಲ್ಲಿ ಕೂಡ ಒಂದು ಕ್ಯಾನ್ಸರ್ ಗಡ್ಡೆ ಕಾಣಿಸ್ಕೋಬಹುದು. ಅದು ಎಥಮಾಯ್ಡ್ ಕಾರ್ಸಿನೋಮಾ ಅಂತಕ್ಕಂಥ ಅದು ಕೂಡ ಒಂದು ಉಗ್ರ ಸ್ವರೂಪದ ಕ್ಯಾನ್ಸರ್. ಇದರ ಲಕ್ಷಣಗಳು ಏನಪ್ಪ ಅಂತಂದ್ರೆ, ಗಡ್ಡೆ ಮೂಗಿನ ಒಳಭಾಗದಲ್ಲಿರುತ್ತೆ, ನಿಧಾನವಾಗಿ ಅದಕ್ಕೆ ಉಸಿರಾಟದ ಸಮಸ್ಯೆ ಶುರುವಾಗ್ತದೆ, ಹಾಗೇನೆ ಮೂಗಿನಿಂದ ರಕ್ತ ಬರಲಿಕ್ಕೆ ಶುರುವಾಗ್ತದೆ, ಎಪಿಸ್ಟಾಕ್ಸಿಸ್ ಅಂತ ಹೇಳ್ತೀವಿ, ಮೂಗಿನಿಂದ ರಕ್ತ ಬರ್ತಕ್ಕಂಥದ್ದು, ಅದರಲ್ಲೂ ಒಂದೇ ಮೂಗಿನ ಹೊರಳೆಯಿಂದ ರಕ್ತ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಬೇರೆ ಏನಾದ್ರೂ ಹೀಟ್ ಆಗಿರ್ತಕ್ಕಂಥದ್ದು ಅಥವಾ ಬೇರೆ ತೊಂದರೆಗಳಿಂದ ರಕ್ತಸ್ರಾವ ಮೂಗಿನ ಆದ್ರೆ ಎರಡು ಮೂಗಿನ ಬರುತ್ತೆ, ಇಲ್ಲಿ ಒಂದು ಮೂಗಿನಿಂದ ಮಾತ್ರ ರಕ್ತಸ್ರಾವ ಆಗ್ತಾ ಇದ್ರೆ ಇದು ಬಹುಶಃ ಆ ಮೂಗಿನ ಒಳಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆ ಇರಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದು ಕೂಡ ಒಂದು ಕ್ಯಾನ್ಸರ್ನ ಲಕ್ಷಣ. ಅಂದ್ರೆ ಇದು ಸ್ವಲ್ಪ ಒಂದು ಸೀರಿಯಸ್ ಆದಂತ ಕ್ಯಾನ್ಸರ್, ತುಂಬಾ ಕಾಮನ್ ಆಗೇನ್ ಕಾಣಲ್ಲ, ತುಂಬಾ ಅಪರೂಪಕ್ಕೊಮ್ಮೆ ನಾವು ಈ ಕಾಯಿಲೆಯನ್ನ ನೋಡಿದೀವಿ. ದನ ಮತ್ತೆ ಕರುವನ್ನ ಹೊರತುಪಡಿಸಿದ್ರೆ ನಾವು ಸಾಮಾನ್ಯವಾಗಿ ಸಾಕಾಣಿಕೆ ಮಾಡತಕ್ಕಂತಹ ಮತ್ತೊಂದು ಪ್ರಾಣಿ ಅಂತ ಹೇಳಿದ್ರೆ ನಾಯಿ. ನಾಯಿಯನ್ನ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಸಾಕುವಂತದನ್ನ ನೋಡಬಹುದು. ಅದರಲ್ಲೂ ಕೂಡ ಇತ್ತೀಚೆಗೆ ಪೇಟೆ ಪಟ್ಟಣಗಳಲ್ಲಿ ನಾಯಿಗಳ ಸಾಕಾಣಿಕೆ ಒಂದು ದೊಡ್ಡ ಪ್ರಮಾಣದಲ್ಲೇ ನಡೀತಾ ಇದೆ ಅನ್ನುವಂಥದ್ದು. ನಾಯಿಗಳಲ್ಲಿ ಯಾವೆಲ್ಲ ಕ್ಯಾನ್ಸರ್ ರೋಗಗಳು ಕಂಡು ಬರತಕ್ಕಂತಹ ಸಾಧ್ಯತೆ ಇರುತ್ತೆ? ನೀವು ಹೇಳಿದಾಗೆ ನಾಯಿಗಳನ್ನ ಸಾಕ್ತಕ್ಕಂತ ಒಂದು ಅಭ್ಯಾಸ ಅಥವಾ ಹವ್ಯಾಸ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ನಾಯಿಗಳ ಪಾಲಕರಿಗೆ ಒಂದೇ ಒಂದು ಕಿವಿ ಮಾತು ಏನು ಅಂತಂದ್ರೆ, ಅವುಗಳನ್ನ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋದು ಒಳ್ಳೇದು. ನಾಯಿಗಳು ನಮಗೆ ಅತ್ಯಂತ ನಿಯತ್ತಿನಿಂದ ಇರ್ತವೆ, ನಮಗೆ ಬೇಕಾದಂತ ಒಂದು ಕಂಪ್ಯಾನಿಯನ್ಶಿಪ್ ಅನ್ನು ಕೂಡ ಕೊಡ್ತವೆ. ಆದ್ರೆ ಅವುಗಳಿಗೆ ನಾವು ಕೆಲವೊಂದು ಲಸಿಕೆಗಳೇನಿರ್ತವೆ ಅವನ್ನೆಲ್ಲ ಸಮರ್ಪಕವಾಗಿ ಹಾಕಿಸ್ಬೇಕು. ಪಶುವೈದ್ಯರ ಒಂದು ಮಾಹಿತಿಯ ಮೇರೆಗೆ ಅವುಗಳನ್ನ ಸೂಕ್ತ ತಪಾಸಣೆಯನ್ನ ಮಾಡಿಸ್ಕೋಬೇಕು ಒಂದು. ಹಾಗೇನೆ ನಾಯಿಗಳಲ್ಲಿ ಕೂಡ ಈ ಕ್ಯಾನ್ಸರ್ ರೋಗಗಳು ಬರ್ತಕ್ಕಂಥ ಸಂಭವನೀಯತೆಗಳು ಸಾಕಷ್ಟಿದೆ. ವಿಶೇಷವಾಗಿ ಹೆಣ್ಣು ನಾಯಿಗಳಲ್ಲಿ ಸ್ತನದ ಕ್ಯಾನ್ಸರ್ನ ಪ್ರಮಾಣ ಸಾಕಷ್ಟು ಹೆಚ್ಚು. ನೀವು ಗಮನಿಸಿರಬಹುದು, ನಾಯಿಗಳಲ್ಲಿ ಐದು ಜೊತೆ ಸ್ತನಗಳಿರ್ತವೆ. ಸೊ ಐದರಲ್ಲಿ ಕೊನೆಯ ಎರಡು ಭಾಗಗಳಲ್ಲಿ, ಹಿಂದಿನ ಎರಡು ಜೊತೆಗಳಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಸಂಭವನೀಯತೆ ತುಂಬಾನೇ ಹೆಚ್ಚು. ಹಾಗೇನೆ ಈ ಸ್ತನದ ಕ್ಯಾನ್ಸರ್ ಹೆಚ್ಚು ಮಾರಣಾಂತಿಕ ಕೂಡ ಆಗ್ತಕ್ಕಂಥ ಲಕ್ಷಣ ಇರುತ್ತೆ. ಯಾಕಂದ್ರೆ ಇದು ಅತ್ಯಂತ ಉಗ್ರ ಸ್ವರೂಪದ ಕ್ಯಾನ್ಸರ್. ಸ್ತನದಲ್ಲಿ ಆರಂಭ ಆದರೂ ಕೂಡ ರಕ್ತದ ಮೂಲಕ ಅದು ಕರುಳಿಗೆ ವ್ಯಾಪಿಸಬಹುದು, ಯಕೃತ್ತು ಅಥವಾ ಲಿವರ್ಗೆ ವ್ಯಾಪಿಸಬಹುದು, ಸ್ಪ್ಲೀನ್ ಅಥವಾ ಗುಲ್ಮ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ವ್ಯಾಪಿಸಬಹುದು. ಸೊ ಈ ರೀತಿ ವ್ಯಾಪಕವಾಗಿ ಹರಡಿ ನಮ್ಮ ನಾಯಿಗಳ ಸಾವಿಗೆ ಕೂಡ ಅದು ಕಾರಣ ಆಗಬಹುದು. ಇದರ ಲಕ್ಷಣಗಳೇನಪ್ಪಾ ಅಂತಂದ್ರೆ, ಎಲ್ಲಿ ಕ್ಯಾನ್ಸರ್ ಇರುತ್ತೆ ಅದು ಊತ ಶುರುವಾಗುತ್ತೆ, ಮುಟ್ಟಿದ್ರೆ ತುಂಬಾ ಗಂಟಾಗಿ ಗಟ್ಟಿಯಾಗಿರ್ತದೆ. ಸೊ ಏನು ಕೆಚ್ಚಲದಲ್ಲಿ ಹಾಲಿನ ಬದಲು ಒಂದ್ ರೀತಿಯ ಕೀವು ಅಥವಾ ರಕ್ತ ಮಿಶ್ರಿತವಾದ ಸ್ರಾವ ಕೂಡ ಬರಬಹುದು. ನಾಯಿಗಳು ಮಂಕಾಗ್ತಾ ಹೋಗ್ತವೆ, ಈ ಒಂದು ಕಾಯಿಲೆ ಇದ್ದಾಗ ನಾಯಿಗಳು ಮಂಕಾಗ್ತಾ ಹೋಗ್ತವೆ, ಜ್ವರ ಕೂಡ ಬರಬಹುದು. ಸೊ ಇದಕ್ಕೆ ಚಿಕಿತ್ಸೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಈ ಗಡ್ಡೆಯನ್ನು ತೆಗೆದುಹಾಕಬಹುದು, ಆದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಸಂಪೂರ್ಣವಾಗಿ ಆ ಗಡ್ಡೆಯನ್ನು ತೆಗೆದುಹಾಕಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗ್ಬಹುದು. ಈ ಒಂದು ಏನು ಉಗ್ರ ಸ್ವರೂಪದ ಕ್ಯಾನ್ಸರ್ ರೋಗಗಳ ಲಕ್ಷಣ ಏನಪ್ಪಾ ಅಂತಂದ್ರೆ, ನೀವು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದಾಗ ಒಂದು ಅಥವಾ ಎರಡು ಜೀವಕೋಶಗಳಲ್ಲಿ ಉಳ್ಕೊಂಡ್ರು ಕೂಡ ಅದರಿಂದನೇ ಮತ್ತೆ ಆ ಕ್ಯಾನ್ಸರ್ ಗಡ್ಡೆ ವ್ಯಾಪಿಸ್ತಕ್ಕಂಥ ಲಕ್ಷಣಗಳಿರ್ತವೆ. ಇನ್ನು ಒಂದು, ನೀವು ಶಸ್ತ್ರಚಿಕಿತ್ಸೆ ಮಾಡೋ ಹಂತದಲ್ಲಿ ಈಗಾಗಲೇ ಅದು ಬೇರೆ ಭಾಗಗಳಿಗೆ ವ್ಯಾಪಿಸ್ಕೊಂಡ್ಬಿಟ್ಟಿದ್ರೆ ನೀವು ಮಾಡಿದ ಶಸ್ತ್ರಚಿಕಿತ್ಸೆಯಿಂದ ಅಂತ ಉಪಯೋಗ ಏನಾಗಲ್ಲ. ಹಾಗಾಗಿ ಶಸ್ತ್ರಚಿಕಿತ್ಸೆಯ ಜೊತೆಗೆ ಕ್ಷಕಿರಣ ಚಿಕಿತ್ಸೆಯನ್ನು ನೀಡತಕ್ಕಂಥದ್ದು, ಹಾಗೇನೆ ಕೆಲವೊಂದು ಕೀಮೋಥೆರಪಿ ಅಂತ ಹೇಳ್ತೀವಿ. ಈ ಒಂದು ಕ್ಯಾನ್ಸರ್ ನಿರೋಧಕ ಚುಚ್ಚುಮದ್ದುಗಳೇ ಕೆಲವಿದಾವೆ, ಪಿನ್ಕ್ರಿಸ್ಟಿನ್ ಸಲ್ಫೇಟ್ ಅಂತ ಹೇಳ್ತೀವಿ, ಆ ರೀತಿಯ ಕೆಲವು ಚುಚ್ಚುಮದ್ದುಗಳನ್ನು ಕೂಡ ಪ್ರಯೋಗ ಮಾಡೋದ್ರಿಂದ ನಾವು ಈ ಕ್ಯಾನ್ಸರ್ ಅನ್ನ ತಕ್ಕ ಮಟ್ಟಿಗೆ ನಾವು ನಿರ್ವಹಣೆ ಮಾಡಬಹುದು. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ, ನಿಮಗೆ ನಾಯಿಗಳು ನಿಮ್ಮ ಸಾಂಗತ್ಯಕ್ಕಷ್ಟೇ ಬೇಕು, ಅವುಗಳಿಂದ ಮರಿಗಳು ಬೇಕಿಲ್ಲ ಅಂತಂದ್ರೆ, ನೀವು ಹೆಣ್ಣು ನಾಯಿನ ಸಾಕಿದ್ರು ಕೂಡ ಅವುಗಳನ್ನ ಸೂಕ್ತ ಸಮಯದಲ್ಲಿ ಅಂದ್ರೆ ಒಂದು ವರ್ಷ ವಯಸ್ಸಾದಾಗ ಅವುಗಳ ಒಂದು ಗರ್ಭಕೋಶವನ್ನು ತೆಗೆಸೋದ್ರ ಮುಖಾಂತರ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ತಪ್ಪಿಸಬಹುದು. ಆ ಒಂದು ಸಾಧ್ಯತೆ ಕೂಡ ಇದೆ. ಸ್ತನ ಕ್ಯಾನ್ಸರ್ ಅಲ್ಲದೆ ನಾಯಿಗಳಲ್ಲಿ ಇನ್ಯಾವ ಕ್ಯಾನ್ಸರ್ ಕಾಣಿಸಬಹುದು? ನೀವು ಬಹುಶಃ ಹಳ್ಳಿಗಳಲ್ಲಿ ನಾಯಿಗಳಲ್ಲಿ ನೋಡಿರ್ತೀರಿ, ಜನನೇಂದ್ರಿಯದ ಭಾಗದಲ್ಲಿ ವಿಕಾರವಾಗಿ ಕಾಣ್ತಕ್ಕಂಥ ಗಡ್ಡೆಗಳು, ಇದಕ್ಕೆ ಇಂಗ್ಲಿಷ್ನಲ್ಲಿ TVT ಅಂತ ಕರಿತೀವಿ, ಟ್ರಾನ್ಸ್ಮಿಸಿಬಲ್ ವೆನೇರಿಯಲ್ ಟ್ಯೂಮರ್ ಅಂತ ಹೇಳ್ಬಿಟ್ಟು. ಸೊ ಇದು ಕನ್ನಡದಲ್ಲಿ ಬಹುಶಃ ಗೂದೆ ರೋಗ ಅಂತ ಹಳ್ಳಿಗಾಡಿನ ಕಡೆ ಕರೀತಾರೆ. ಸೊ ಇದು ಕೂಡ ಒಂದು ಉಗ್ರ ಸ್ವರೂಪದ ಕ್ಯಾನ್ಸರ್ ರೋಗನೇ, ಬಹಳ ಮಾರಣಾಂತಿಕ ಅಂತ ಹೇಳದೆ ಹೋದ್ರೂ ಕೂಡ ಅಗ್ಲಿ ಲುಕ್ಸ್ ಅಂತ ಹೇಳ್ತೀವಿ, ವಿಕಾರವಾಗಿ ಕಾಣಿಸೋದ್ರಿಂದ ನೋಡ್ಲಿಕ್ಕೆ ಒಂಥರ ಭಯ ಹುಟ್ಟಿಸ್ತಕ್ಕಂಥ ಒಂದು ಕಾಯಿಲೆ ಇದು. ವಿಶೇಷವಾಗಿ ಶರೀರದ ಹೊರಭಾಗದಲ್ಲಿರ್ತಕ್ಕಂಥ ಜನನೇಂದ್ರಿಯಗಳಲ್ಲಿ, ಅದು ಹೆಣ್ಣು ನಾಯಿಗಳಲ್ಲೂ ಬರಬಹುದು, ಗಂಡು ನಾಯಿಗಳಲ್ಲೂ ಬರಬಹುದು, ಎರಡೂ ನಾಯಿಗಳಲ್ಲೂ ಕೂಡ ಈ ಕಾಯಿಲೆ ಕಾಣಿಸ್ಕೊಳ್ಬಹುದು. ಸಣ್ಣದಾಗಿ ಕಾಣಿಸ್ಕೊಳ್ತಕ್ಕಂಥ ಗಡ್ಡೆ ಕೆಲವೇ ದಿನಗಳಲ್ಲಿ ದೊಡ್ಡದಾಗಿ ಬೆಳೆದ್ಬಿಡುತ್ತೆ, ತುಂಬಾ ಕೆಟ್ಟದಾಗಿ ಕಾಣಿಸ್ತದೆ. ಸೊ ಇದನ್ನು ಕೂಡ ನಾವು ಶಸ್ತ್ರಚಿಕಿತ್ಸೆಯಿಂದ ಜೊತೆಗೆ ಕೆಲವೊಂದು ಆಂಟಿ ಕ್ಯಾನ್ಸರಸ್ ಡ್ರಗ್ಸ್ ಅಂತ ನಾನು ಹೇಳಿದೆ, ಕ್ಯಾನ್ಸರ್ ನಿರೋಧಕ ಚುಚ್ಚುಮದ್ದುಗಳನ್ನು ಹಾಕಿಸೋದ್ರ ಮುಖಾಂತರ ಈ ಒಂದು ಕಾಯಿಲೆಯನ್ನು ತಡೆಗಟ್ಟಬಹುದು. ಇದಿಷ್ಟು ಸಾಮಾನ್ಯವಾಗಿ ನಾಯಿಗಳನ್ನು ಕೂಡ ಬಾಧಿಸ್ತಕ್ಕಂತಹ ಒಂದು ಕ್ಯಾನ್ಸರ್ ರೋಗ ಅಂತ ಹೇಳಿ ನಾವು ಕರಿಬಹುದು. ಒಟ್ಟಾರೆ ಈಗ ಜಾನುವಾರುಗಳಲ್ಲಿಯೂ ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದನ್ನ ತಾವು ಬಹಳ ವಿವರವಾಗಿ ಇದುವರೆಗೆ ತಿಳಿಸ್ಕೊಟ್ರಿ. ಈ ನಿಟ್ಟಿನಲ್ಲಿ ನಮ್ಮ ಯಾವುದೇ ಜಾನುವಾರುಗಳ ಪಾಲಕರಿಗೆ ತಾವು ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಜಾನುವಾರುಗಳ ಮಾಲಕರಿಗೆ ಅಥವಾ ಪಾಲಕರಿಗೆ ನನ್ನ ಕಡೆಯಿಂದ ಒಂದು ಮನವಿ ಏನಪ್ಪಾ ಅಂತಂದ್ರೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಡ್ಡೆಗಳನ್ನು ನೀವು ನಿಮ್ಮ ಜಾನುವಾರುಗಳ ಶರೀರದ ಮೇಲೆ, ಒಂದು ಕಣ್ಣಿನ ಮೇಲಿರ್ಬಹುದು ಅಥವಾ ಕೊಂಬಿನಲ್ಲಿರ್ಬಹುದು, ಚರ್ಮದ ಮೇಲಿರ್ಬಹುದು, ಎಲ್ಲೇ ಯಾವುದೇ ರೀತಿಯ ಕ್ಯಾನ್ಸರ್ ಗಡ್ಡೆಯ ಲಕ್ಷಣಗಳನ್ನು ನೀವು ಗಮನಿಸಿದ್ರೆ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತೋರಬೇಡಿ. ಖಂಡಿತವಾಗ್ಲೂ ಆರಂಭಿಕ ಹಂತದಲ್ಲಿ ನೀವು ನಿಮ್ಮ ರಾಸುಗಳನ್ನ ಅಥವಾ ನಿಮ್ಮ ಸಾಕುಪ್ರಾಣಿಗಳನ್ನ ಪಶುವೈದ್ಯರ ಹತ್ರ ತಗೊಂಡೋದ್ರೆ ಅವರಿಗೆ ಅದನ್ನ ಚಿಕಿತ್ಸೆ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ನಿಮ್ಮ ಜಾನುವಾರುಗಳಿಗೂ ಕೂಡ ಹೆಚ್ಚಿನ ಒಂದು ತ್ರಾಸ ಆಗೋದಿಲ್ಲ, ನಿಮಗೂ ಕೂಡ ಶ್ರಮ ಆಗೋದಿಲ್ಲ. ಆರಂಭಿಕ ಹಂತದಲ್ಲಿ ಅದನ್ನ ಗುರುತು ಮಾಡಬೇಕು. ಶಸ್ತ್ರಚಿಕಿತ್ಸೆ ಇರಬಹುದು ಅಥವಾ ಕ್ಯಾನ್ಸರ್ ನಿರೋಧಕ ಚುಚ್ಚುಮದ್ದುಗಳಿರಬಹುದು, ಇವುಗಳನ್ನು ಬಳಸಿಕೊಂಡು ಯಶಸ್ವಿಯಾಗಿ ಕ್ಯಾನ್ಸರ್ ಗಡ್ಡೆಗಳನ್ನು ನಾವು ನಿರ್ನಾಮ ಮಾಡಬಹುದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಕ್ಕಂಥ ಗಾದೆ ಈ ಕ್ಯಾನ್ಸರ್ ಗಡ್ಡೆಗಳ ವಿಷಯಕ್ಕಂತೂ 100%ರಷ್ಟು ಸತ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಆರಂಭಿಕ ಹಂತದಲ್ಲಿ ನಾವು ಚಿಕಿತ್ಸೆ ಮಾಡಿದರೆ 100ಕ್ಕೆ 100 ಫಲಿತಾಂಶವನ್ನು ನಾವು ಕಾಣಬಹುದು. ಅದು ಬಿಟ್ಟು ಈ ರೋಗಾವಸ್ಥೆ ಉಲ್ಬಣಗೊಂಡಾಗ ಕ್ಯಾನ್ಸರ್ ಗಡ್ಡೆಗಳು, ವಿಶೇಷವಾಗಿ ಉಗ್ರ ಸ್ವರೂಪದ ಗಡ್ಡೆಗಳು, ನೀವು ಮನುಷ್ಯರಲ್ಲಿ ಮಾತಾಡುವಾಗ ಕೇಳಿರ್ತೀರಿ, Stage 1, Stage 2 ಅಂತ, ಎರಡನೇ ಹಂತದಲ್ಲಿತ್ತಂತೆ, ಮೂರನೇ ಹಂತದಲ್ಲಿ ಇದ್ದಂತೆ ಅಂತ. ಸೊ ಹಾಗಾಗಿ 1 ಮತ್ತು 2ನೇ ಹಂತದಲ್ಲಿದ್ದಾಗ ಈ ಕ್ಯಾನ್ಸರ್ ಗಡ್ಡೆಗಳಿಗೆ ಚಿಕಿತ್ಸೆ ನೀಡತಕ್ಕಂಥದ್ದು ಬಹಳ ಸುಲಭ ಆಗ್ತದೆ. 3 ಮತ್ತು 4ನೇ ಹಂತಕ್ಕೆ ಹೋದಾಗ ಇದಕ್ಕೆ ನೀಡತಕ್ಕಂಥ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ ಆಗೋದಿಲ್ಲ, ಮತ್ತೆ ಮತ್ತೆ ಮರುಕಳಿಸ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಕ್ಯಾನ್ಸರ್ ಗಡ್ಡೆ ಅಂತಲೇ ಅಲ್ಲ, ಯಾವುದೇ ಜಾನುವಾರು ರೋಗಗಳಿಗೂ ಕೂಡ ನೀವು ಆರಂಭಿಕ ಹಂತದಲ್ಲಿ ಪಶುವೈದ್ಯರನ್ನ ಕಂಡು ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಿಸಿ ರೋಗ ಉಲ್ಬಣ ಆಗೋವರೆಗೂ ಕಾಯಬೇಡಿ, ಅದರ ಮುಖಾಂತರ ನಿಮ್ಮ ಅಮೂಲ್ಯವಾದ ಜಾನುವಾರು ಸಂಪತ್ತನ್ನು ಕಳ್ಕೊಳ್ಳುವಂತ ಹಂತಕ್ಕೆ ಹೋಗಬೇಡಿ ಅನ್ನೋ ಒಂದು ಕಿವಿ ಮಾತನ್ನ ಈ ಹಂತದಲ್ಲಿ ನಾನು ಪಶುಪಾಲಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಜಾನುವಾರುಗಳನ್ನ ಕಾಡ್ತಕ್ಕಂತಹ ಕ್ಯಾನ್ಸರ್ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಸಹಕಾರ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ಖಂಡಿತವಾಗ್ಲೂ ನನ್ನ ದೂರವಾಣಿ ಸಂಖ್ಯೆಯ ಮುಖಾಂತರ ನೀವು ನನ್ನ ಯಾವ ಸಂದರ್ಭದಲ್ಲಿ ಬೇಕಾದರೂ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 900 85 988 32. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನ. 900 85 988 32. ಒಳ್ಳೆದು ಡಾಕ್ಟರ್ ಪಿ ರವಿಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನು ಕಾಡುವ ಕ್ಯಾನ್ಸರ್ ರೋಗಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು. ಇದುವರೆಗೆ ಜಾನುವಾರುಗಳನ್ನು ಕಾಡುವ ಕ್ಯಾನ್ಸರ್ ರೋಗಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಹಾಗೂ ಪರಿಹಾರೋಪಾಯಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಇದುವರೆಗೆ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಕಾಮನಬಿಲ್ಲು ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸುಲೋಚನಾ. ಗೀತೆಯ ರಚನೆ ಜಿ ಉದಯಶಂಕರ್ ಅವರಿಂದ. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ನೀನಾಡದ ಮಾತು ಮಾತಲ್ಲ, ನೀ ಹಾಡದ ಹಾಡು ಹಾಡಲ್ಲ, ನೀನಿಲ್ಲದ ಮನೆ ಮನೆಯಲ್ಲ, ನೀನಿಲ್ಲದೆ ನನಗೆ ಬಾಳಿಲ್ಲ. ನೀನಾಡದ ಮಾತು ಮಾತಲ್ಲ, ನೀ ಹಾಡದ ಹಾಡು ಹಾಡಲ್ಲ, ನೀನಿಲ್ಲದ ಮನೆ ಮನೆಯಲ್ಲ, ನೀನಿಲ್ಲದೆ ನನಗೆ ಬಾಳಿಲ್ಲ. Thank you. ನಲ್ಲೆ ನೀನು ಮುಡಿಯದ ಹೂವಲ್ಲಿ ಅಂದವಿಲ್ಲ ನಲ್ಲೆ ನೀನು ಮುಡಿಯದ ಹೂವಲ್ಲಿ ಅಂದವಿಲ್ಲ ಚೆಲುವೆ ನೀನು ಸವಿಯದ ಹಣ್ಣಲ್ಲಿ ಸಿಹಿಯು ಇಲ್ಲ ಮಾತು ಮಾತಲ್ಲ ನೀ ಹಾಡದ ಹಾಡು ಹಾಡಲ್ಲ ನೀನಿಲ್ಲದ ಮನೆ ಮನೆಯಲ್ಲ ನೀನಿಲ್ಲದೆ ನನಗೆ ಬಾಳಿಲ್ಲ ಮಾತಲ್ಲೆ ನನ್ನ ಗೆಲ್ಲುತ್ತ ಸರಸ ತುಂಬಿದೆ